ಡೇವಿಡ್ ಕಾಪರ್ ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು, ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ. ಅಧ್ಯಾಯ 27, ಟಾಮಿ ಟ್ರೇಡರ್ಸ್. ನಮ್ಮ ಮನೆಯ ಹೆಂಗಸು ಸ್ಕಿಟಲ್ಸ್ ಆಟದ ಹೆಸರೆತ್ತಿದ್ದುದರಿಂದಲೋ ಏನೋ, ಕಿವಿಗೆ ಸ್ಕಿಟಲ್ಸ್ನಂತೆಯೂ ಪಕ್ಕನೆ ತೋರುವ ಟ್ರೇಡರ್ಸ್ನ ಹೆಸರು ನನಗೆ ಜ್ಞಾಪಕಕ್ಕೆ ಬಂತು. ನಾನು ಟ್ರೇಡರ್ಸ್ನ ಮನೆಗೆ ಹೋಗಬೇಕೆಂದು ನನ್ನನ್ನು ಅವನು ಆಮಂತ್ರಿಸಿ ಕೆಲವು ದಿನಗಳಾಗಿದ್ದರಿಂದ ಈಗಿನ ಮನೋವ್ಯಾಕುಲದ ಸಮಯದಲ್ಲಾದರೂ ಅವನನ್ನು ಕಂಡು ಬರೋಣವೆಂದು ತೋರಿತು. ಆ ಪ್ರಕಾರ ಅವನ ಮನೆಯನ್ನು ಹುಡುಕಿಕೊಂಡು ಹೊರಟೆನು. ಕೊನೆಗೆ ಮನೆ ಸಿಕ್ಕಿತು. ಒಂದು ಕಾಲದಲ್ಲಿ ತುಂಬ ವೈಭವದಿಂದ ಮೆರೆದಿದ್ದು ಈಗ ಹಳತ್ತಾಗಿ ಹಾಳು ಬಿದ್ದಿದ್ದ ಒಂದು ವಠಾರದಲ್ಲಿತ್ತು ಅವನ ಮನೆ. ನಾನು ಆ ಮನೆಯ ಒಳ ಹೋಗಬೇಕೆಂದಿರುವಾಗಲೇ ಹಾಲು ಮಾರಾಟದವನೊಬ್ಬನು ಮನೆ ಬಾಗಿಲ ಎದುರು ಮಾರ್ಗದಲ್ಲಿ ನಿಂತುಕೊಂಡು ಬಾಗಿಲ ಬಳಿ ಪಾತ್ರೆ ಹಿಡಿದು ನಿಂತುಕೊಂಡಿದ್ದ ಒಬ್ಬ ಚಿಕ್ಕ ಹುಡುಗಿಯ ಹಿಂಬದಿಯ ಬಾಗಿಲ ಒಳಗಿನ ಕತ್ತಲೆಯನ್ನೇ ಪರೀಕ್ಷಿಸಿ ನೋಡುತ್ತಾ ಬಯ್ಯುತ್ತಿದ್ದನು. ಈ ದಿನದ್ದು ಕೂಡಿ 30 ದಿನದ್ದಾಯಿತು. ಹಣ ಕೊಡದೆ ನಾಳೆಯೂ ಹಣ ಕೊಡದಿದ್ದರೆ ನಾನು ಮಾಡುವ ಕೆಲಸವೇ ಬೇರೆ ಏನೋ ಎಂದು ಗದರಿಸಿ ಹಾಲಿನವನು ಸಿಟ್ಟಿನಿಂದ ಹೋದನು. ಇದು ಮಿಸ್ಟರ್ ಟಾಮಿ ಟ್ರೇಡರ್ಸ್ ಅವರ ಮನೆ ಏನು ಎಂದು ನಾನು ಹುಡುಗಿಯನ್ನು ಕೇಳಿದ್ದಕ್ಕೆ ಒಳಗಿನ ಬಾಗಿಲ ಹಿಂದಣ ಕತ್ತಲು ಹೌದು ಎಂದು ಉತ್ತರ ಕೊಟ್ಟಿತು. ಮತ್ತು ಆ ಉತ್ತರದ ನಂತರ ಹಾಲಿಗಾಗಿ ಹೊರಗೆ ಬಂದಿದ್ದ ಹುಡುಗಿಯೂ ಹೌದು ಅಂದಳು. ಒಳಗೆ ದಯಮಾಡಿಸಿರಿ, ತೋರಿಸುತ್ತೇನೆ ಎಂದು ಕತ್ತಲೆ ಪುನಃ ಹೇಳಿದೊಡನೆ ಹುಡುಗಿಯೂ ಹಾಗೆಯೇ ಅಂದಳು. ಮುಖ್ಯವಾಗಿ ಒಳಗಿನ ಪ್ರೇರಣೆ ಇಲ್ಲದೆ ಯಾವ ಸಂಗತಿಯೂ ಆ ಮನೆಯಿಂದ ಹೊರಗೆ ಬರಕೂಡದೆಂಬ ನಿಯಮ ಅಲ್ಲಿದ್ದಂತೆ ತೋರಿತು. ನಮ್ಮ ಈ ಮಾತುಗಳನ್ನೆಲ್ಲ ಟ್ರೇಡರ್ಸ್ನು ಎಲ್ಲಿಂದಲೋ ಕೇಳಿಯೋ ಏನೋ, ಅವನೇ ನಾನು ಪೂರ್ತಿ ಒಳಗೆ ಹೋಗುವುದರ ಒಳಗೆ ನನ್ನ ಎದುರು ಬಂದು ನನ್ನನ್ನು ಅವನ ಕೋಣೆಗೆ ಕರೆದುಕೊಂಡು ಹೋದನು. ಅವನು ಒಂದು ದೊಡ್ಡ ಕಟ್ಟಡದ ಒಂದು ಚಿಕ್ಕ ಭಾಗದಲ್ಲಿ ಮಾತ್ರ ಬಾಡಿಗೆಗೆ ಇದ್ದುದೆಂದು, ಹಾಲಿನವರ ಜಗಳ ಜಂಜಾಟಕ್ಕೂ ಅವನಿಗೂ ಏನೂ ಸಂಬಂಧವಿಲ್ಲವೆಂದು ಅವನ ಕೋಣೆಯಲ್ಲಿ ಕುಳಿತು ಮಾತಾಡುವಾಗ ತಿಳಿಯಿತು. ನಾನು ಅನಿರೀಕ್ಷಿತವಾಗಿ ಅಲ್ಲಿಗೆ ಹೋದದ್ದು ಟ್ರೇಡರ್ಸನಿಗೆ ಬಹಳ ಸಂತೋಷವಾಯಿತು. ನಾವು ಮಾತಾಡುತ್ತಿರುವದ್ದಾಗಲೇ ಅವನ ಕೋಣೆಯನ್ನೆಲ್ಲ ನೋಡಿದೆ. ಕೋಣೆ ಚಿಕ್ಕದಾಗಿತ್ತು. ಅವನ ಸಾಮಾನುಗಳನ್ನೆಲ್ಲ ಬಹು ಕ್ರಮದಿಂದ ಇಟ್ಟು ಕೋಣೆಯನ್ನು ಚೊಕ್ಕಟವಾಗಿಟ್ಟುಕೊಂಡಿದ್ದನು. ಮಾತಾಡುತ್ತಾ ಅವನ ಆವರೆಗಿನ ಜೀವನ ಚರಿತ್ರೆಯನ್ನು ತಿಳಿದನು. ಅವನಿಗೊಬ್ಬ ಚಿಕ್ಕಪ್ಪನಿದ್ದು ಆ ಚಿಕ್ಕಪ್ಪನಿಗೆ ಮಕ್ಕಳಿಲ್ಲದೆ ಅವನಿಂದ ಸ್ವಲ್ಪ ಹಣ ಟ್ರೇಡರ್ಸನಿಗೆ ಸಿಕ್ಕಬಹುದು ಎಂದು ತೋರುತ್ತಿದ್ದಾಗಲೇ ಚಿಕ್ಕಪ್ಪನು ಪುನರ್ವಿವಾಹ ಮಾಡಿಕೊಂಡು ಟ್ರೇಡರ್ಸನಿಗೆ ಯಾವ ಸಹಾಯವೂ ಸಿಗದಂತಾಯಿತು. ಅವನ ಜೀವನ ನಿರ್ವಹಣಕ್ಕಾಗಿ ಅನೇಕ ವಿಧದ ಕೆಲಸಗಳನ್ನು ಮಾಡಿ ನೋಡಿ ಈಗ ವಕೀಲಿ ವೃತ್ತಿಯನ್ನು ಅವಲಂಬಿಸಿರುವುದಾಗಿ ತಿಳಿದೆ. ಅವನ ಪ್ರೇಮ ಜೀವನದ ಅನುಭವವನ್ನು ತಿಳಿಸುತ್ತಾ ಈಗ ಅವನು ಒಬ್ಬ ಪಾದ್ರಿಯ ಮಗಳನ್ನು ಮದುವೆಯಾಗಲು ಒಪ್ಪಂದ ಮಾಡಿಕೊಂಡಿದ್ದನಂತೆ. ಅವಳು ಬಹು ಸುಂದರಿಯಂತೆ. ಅವಳ ಮುಖದಷ್ಟು ಮುದ್ದಾದ ಮುಖ, ಅವಳ ಗುಣದಷ್ಟು ಒಳ್ಳೆಯ ಗುಣ ಇನ್ನು ಯಾರಿಗೂ ಇರಲಾರದೆಂದೂ ತಿಳಿಸಿದನು. ಅವಳ ಹೆಸರು ಸೋಫಿ ಎಂದಾಗಿತ್ತು. ಸದ್ಯ ಟ್ರೇಡರ್ಸನ್ನು ಮದುವೆಯಾಗಿ ಸಂಸಾರ ಸಾಗಿಸಬಲ್ಲಷ್ಟು ಸಂಪಾದನೆ ಮಾಡುತ್ತಿಲ್ಲವಾದ್ದರಿಂದ ತನ್ನ ಸಂಸಾರ ಸಾಕಲು ಶಕ್ತನಾಗುವವರೆಗೆ, ಅಂದರೆ ಟ್ರೇಡರ್ಸನಿಗೆ 60 ವರ್ಷ ಪ್ರಾಯವೇ ಆದಾಗ ಮಾತ್ರ ಸಾಕಷ್ಟು ಶಕ್ತನಾಗಬಹುದಾದರೂ ಆವರೆಗೂ ಕಾದಿದ್ದು ಆಗ ಮದುವೆಯಾಗಲು ಒಪ್ಪಿದ್ದಳಂತೆ ಸೋಫಿ. ಟ್ರೇಡರ್ಸನು ಬಾಲ್ಯದಲ್ಲಿದ್ದಂತೆಯೇ ಬಹು ದಾಕ್ಷಿಣ್ಯವಂತನಾಗಿಯೂ ಸದಾ ಸಂತುಷ್ಟಿ ಸಂತೃಪ್ತಿ ಸ್ವಭಾವದವನಾಗಿಯೂ ನಿಗರ್ವಿಯಾಗಿಯೂ ಸರಳ ಸ್ವಭಾವದವನಾಗಿಯೂ ಇದ್ದನು. ನಾವು ಈ ರೀತಿ ಕುಳಿತು ಮಾತಾಡುತ್ತಿದ್ದ ಹಾಗೆಯೇ ನಮ್ಮ ಕೋಣೆಯ ಬಾಗಿಲನ್ನು ಯಾರೋ ತಟ್ಟಿದರು. ಬಾಗಿಲು ತಟ್ಟಿದ ಶಬ್ದ ಮಿಸ್ಟರ್ ಮೈಕಾಬರರನ್ನು ನನಗೆ ಜ್ಞಾಪಕಕ್ಕೆ ತಂದಿತು. ಇಷ್ಟರಲ್ಲಿ ಮಿಸ್ಟರ್ ಮೈಕಾಬರರೇ ಒಳಗೆ ಬಂದು ನಿಂತರು. ನನ್ನನ್ನು ಅವರು ಕಂಡ ಕೂಡಲೇ ಸಂತೋಷದಿಂದ ತನ್ನ ಪತ್ನಿಯನ್ನು ಕರೆದರು. ಅವರ ಪತ್ನಿ ಬಂದದ್ದೇ ತಡ ಅವರ ಸಂತೋಷವನ್ನು ತಡೆಯಲಾರದೆ ಬಹು ಧೀರರಂತೆ ಎದೆ ಮುಂದೆ ಮಾಡಿಕೊಂಡು ನಿಂತು ಒಂದು ಮಹಾಸಭೆಗೆ ಪ್ರಸ್ತಾವನಾ ಭಾಷಣ ಮಾಡುವವರಂತೆ ಬಹು ಗಂಭೀರ ಮುಖಭಂಗಿಯಿಂದ, ಜೀವನ ಪಥದಲ್ಲಿ ಏರಿಳಿತಗಳಿರುವುದು ಬಹು ಸ್ವಾಭಾವಿಕವು. ಮಿಸ್ಟರ್ ಮೈಕಾಬರರ ಕುಟುಂಬವು ಸದ್ಯ ಅತ್ಯಂತ ಶೋಚನೀಯವಾದ ಇಳಿತದಲ್ಲಿರುವುದರ ಮರ್ಮವು ಅರ್ಥಾತ್ ಲಕ್ಷಣವು ಮುಂದೆ ಶೀಘ್ರದಲ್ಲೇ ಅವರ ಕುಟುಂಬಕ್ಕೆ ಒದಗಲಿರುವ ಉಚ್ಛ್ರಾಯ ಸ್ಥಿತಿಯನ್ನೇ ತೋರಿಸುವುದಾಗಿದೆ. ಇದರಲ್ಲೇನೂ ಸಂಶಯವಿಲ್ಲ. ಇಳಿತವು ಏರುವಿಕೆಯ ಮೂಲವೆಂದಾದ ಪಕ್ಷಕ್ಕೆ ನಮ್ಮ ಪ್ರಸ್ತುತದ ಅನುಭವವು ಭವಿಷ್ಯದ ಶುಭ ಪ್ರಸಂಗವನ್ನೇ ತೋರಿಸುತ್ತದೆ. ನಮ್ಮ ಕುಟುಂಬದಲ್ಲಿ ಹೊಸತೊಂದು ವ್ಯಕ್ತಿಯ ಪ್ರವೇಶವಾಗುವ ಯೋಗ ನಮ್ಮ ಪತ್ನಿಯವರಲ್ಲಿ ಕಂಡುಬರುತ್ತಿದೆ. ಇಂಥ ಮಹಾಯೋಗದಲ್ಲೇ ನಮ್ಮ ಹಿಂದಿನ ಕಷ್ಟಕಾಲಗಳಲ್ಲಿ ಭುಜಕ್ಕೆ ಭುಜ ಕೊಟ್ಟು ಸಹಾಯವಿತ್ತು ಸಹಜೀವನ ನಡೆಸಿರುವ ಮಿಸ್ಟರ್ ಕಾಪರ್ ಫೀಲ್ಡರು ಇಲ್ಲಿ ಪ್ರವೇಶವಾದುದಂತೂ ನಮ್ಮ ಬಹುಶೀಘ್ರದ ಶುಭೋದಯವನ್ನೇ ಸೂಚಿಸುತ್ತದೆ ಎಂದು ಮೊದಲಾಗಿ ಆವೇಶಯುಕ್ತವಾಗಿ ಮಾತಾಡಿದರು. ನಾನು ಅವರಿಗೆ ಸಮಾಧಾನವಾಗುವ ರೀತಿಯಲ್ಲಿ ಉತ್ತರವಿತ್ತು ಮಾತಾಡಿದೆ. ಮಿಸ್ಟರ್ ಮೈಕಾಬ್ರರು ಅದೇ ಕಟ್ಟಡದ ಇನ್ನೊಂದು ಭಾಗದಲ್ಲಿ ವಾಸ ಮಾಡುತ್ತಿದ್ದರು. ಆ ದಿನ ಮಧ್ಯಾಹ್ನಕ್ಕೆ ನಾನು ಅವರಲ್ಲಿ ಊಟಕ್ಕೆ ಹೋಗಬೇಕೆಂದು ಒತ್ತಾಯಿಸಿದರು. ಆದರೆ ನನಗೆ ಈ ಥರ ಕೆಲಸ ಆಗಲೇ ಇದೆ ಎಂದುಕೊಂಡು ಅವರ ಆಮಂತ್ರಣಕ್ಕೆ ಸಮ್ಮತಿಸಲಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಮಿಸ್ಟರ್ ಮೈಕಾಬರರು, ಮಿಸಸ್ ಮೈಕಾಬರರು ಟ್ರೇಡಲ್ಸನು ನನ್ನ ಮನೆಗೆ ಬಂದು ನನ್ನದೊಂದು ಔತಣವನ್ನು ಸ್ವೀಕರಿಸಬೇಕೆಂದು ಅವರೆಲ್ಲರಲ್ಲಿ ವಿನಂತಿಸಿಕೊಂಡನು. ಔತಣದ ದಿನವನ್ನು ನಿಶ್ಚಯಿಸಿ ಅವರು ಆಮಂತ್ರಣವನ್ನು ಸ್ವೀಕರಿಸಿದ ನಂತರ ನಾನು ನನ್ನ ಮನೆಗೆ ಹೊರಟು ಹೋದೆ. ಅಧ್ಯಾಯ 27 ಮುಗಿಯಿತು.